ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ. ಇಂದಿನ ಆರೋಗ್ಯ ಸಂವಾದದಲ್ಲಿ ದೀರ್ಘಕಾಲದ ಉಸಿರಾಟದ ತೊಂದರೆಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ಭೌತಿಕ ಚಿಕಿತ್ಸೆ, ಈ ವಿಷಯದ ಕುರಿತು ಭಾಗವಹಿಸುವ ತಜ್ಞರು ಡಾಕ್ಟರ್ ಶುಭ ಅಕದಾಸ್ ಇಂಗಳಹಳ್ಳಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೇ, ಈಗಾಗಲೇ ವಿಷಯದ ಗಮನ ತಮ್ಮ ಹತ್ತಿರ ಅದ. ಹೊರಗಡೆ ಸಾಕಷ್ಟು ಚಳಿಯದ. ಸಾಕಷ್ಟು ಜನರಿಗೆ ಈ ಶ್ವಾಸಕೋಶ ಅಥವಾ ಲಂಗ್ಸ್ ಅಂತ ಹೇಳ್ತೀವಿ, ಇದರ ಸಮಸ್ಯೆಗಳು ಬಹಳಷ್ಟು ಸಾಮಾನ್ಯ ಆಗಿರ್ತದೆ. ಸ್ವಲ್ಪ ಉಸಿರಾಡಿಸ್ಲಿಕ್ಕೆ ಕಷ್ಟಪಡ್ತಿರ್ತಾರೆ. ಇಂಥ ಎಲ್ಲ ಸಮಸ್ಯೆಗಳಿಗೆ ಭೌತಿಕ ಚಿಕಿತ್ಸೆ ಏನು ಅನ್ನೋದು ಇವತ್ತಿನ ಕಾರ್ಯಕ್ರಮದ ವಿಷಯ. ಈ ವಿಷಯದ ಬಗ್ಗೆ ಮೊದಲು ಮಾಹಿತಿಯನ್ನು ಮಾಡಿಕೊಟ್ಟು ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋನಲ್ಲಿ ಇದ್ದಾರೆ ಡಾಕ್ಟರ್ ಶುಭಾ ಅಕ್ಕದಾಸ್ ಅವರು. ಡಾಕ್ಟರ್ ಶುಭಾ ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಮೊದಲು ಡಾಕ್ಟರ್ ಶುಭಾ ಅವರ ಬಗ್ಗೆ ಸ್ವಲ್ಪದರಲ್ಲೇ ನಾನು ನಿಮಗೆ ಪರಿಚಯವನ್ನು ಮಾಡಿಕೊಡ್ತೀನಿ. ಡಾಕ್ಟರ್ ಶುಭಾ ಅಕ್ಕದಾಸ್ ಇವರು ಭೌತ ಚಿಕಿತ್ಸಾ ವಿಭಾಗ ಎಸ್ಡಿಎಂ ಫಿಸಿಯೋಥೆರಪಿ ಕಾಲೇಜಲ್ಲಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೂಲತಃ ಡಾಕ್ಟರ್ ಶುಭಾ ಅಕ್ಕದಾಸ್ ಇಂಗಳಹಳ್ಳಿ ಇವರು ಮೂಲತಃ ಉತ್ತರ ಕನ್ನಡದ ಶಿರ್ಷಿಯವರು. ಇವರು ತಮ್ಮ ಮೂಲ ಶಿಕ್ಷಣವನ್ನು ದೆಹಲಿಯಲ್ಲಿ ಪಡೆದು BPT ಅಂದರೆ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಪದವಿಯನ್ನು ಮತ್ತು MPT ಮಾಸ್ಟರ್ ಆಫ್ ಫಿಸಿಯೋಥೆರಪಿ ಸ್ನಾತಕೋತ್ತರ ಪದವಿಯನ್ನು ಧಾರವಾಡದ ಎಸ್ಡಿಎಂ ಫಿಸಿಯೋಥೆರಪಿ ಮಹಾವಿದ್ಯಾಲಯದಲ್ಲಿ 2015 ಹಾಗೂ 2018 ಮುಗಿಸಿ ಪ್ರಸ್ತುತ ಧಾರವಾಡದ SDM ವೈದ್ಯಕೀಯ ಆಸ್ಪತ್ರೆಯ ಫಿಸಿಯೋಥೆರಪಿ ಕಾಲೇಜಿನಲ್ಲಿ ಕಾರ್ಡಿಯೋ ರೆಸ್ಪಿರೇಟರಿ ವಿಭಾಗದಲ್ಲಿ ಬೋಧಕ ಸಿಬ್ಬಂದಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆತ್ಮೀಯ ಕೇಳುಗರೆ, ಮೊದಲು ಡಾಕ್ಟರ್ ಶುಭಾ ಅವರು, ನಿಮಗೆ ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ ಬೇರೆ ಬೇರೆ ತೊಂದರೆಗಳು ಯಾವುದು, ಇದಕ್ಕೆ ಇರುವಂಥ ಭೌತ ಚಿಕಿತ್ಸೆ ಯಾವ ಥರದ್ದು ಇರ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ, ನಂತರ ನಿಮ್ಮ ಕರೆಗಳನ್ನು ನಾವು ಸ್ವೀಕರಿಸ್ತೀವಿ. COPD ಅಂದರೆ ಇದು ಉಸಿರಾಟಕ್ಕೆ ಸಂಬಂಧಿಸಿದ ದೀರ್ಘಾವಧಿಯ ಕಾಯಿಲೆ. ಪದೇ ಪದೇ ಕೆಮ್ಮು, ಎದೆ ಬಿಗಿತ, ಆಯಾಸ, ಉಸಿರಾಟದ ಸಮಸ್ಯೆ ಅಂತಹ ಲಕ್ಷಣಗಳಿಂದ ಕಾಣಿಸಿಕೊಳ್ಳುತ್ತದೆ. ಇದರಲ್ಲಿ ಶ್ವಾಸನಳಿಕೆಯು ಕಿರಿದಾಗುವುದರಿಂದ ಉಸಿರಾಡಲು ಅಡಚಣೆ ಆಗುತ್ತದೆ. ಇದು ವಿಶ್ವದ ಅತ್ಯಂತ ಉಂಟಾಗುವ ಮರಣಗಳ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದ್ದು ನಮ್ಮ ದೇಶದಲ್ಲಿ ಉಂಟಾಗುವ ಮರಣಗಳಿಗೆ ಎರಡನೇ ಪ್ರಮುಖ ಕಾರಣವಾಗಿದೆ. COPDಗೆ ದೀರ್ಘಕಾಲದ ತಂಬಾಕು ಧೂಮಪಾನ ಸೇವನೆ ಪ್ರಮುಖ ಕಾರಣವಾಗಿದೆ. ಧೂಮಪಾನ ಮಾಡುವ 80-90% ಜನರಲ್ಲಿ ಈ ಕಾಯಿಲೆ ಕಂಡುಬಂದರೂ ಧೂಮಪಾನ ಮಾಡದವರಲ್ಲಿಯೂ ಈ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತಿದೆ. ಗ್ರಾಮೀಣ ಪ್ರದೇಶದಲ್ಲಿ ಉಪಯೋಗಿಸುವ ಜೈವಿಕ ದ್ರವ ಇಂಧನ ಹೊಗೆ, ಕಟ್ಟಿಗೆ, ಬೆರಣಿ, ಒಣಹುಲ್ಲಿನಂತಹ ಜೈವಿಕ ಇಂಧನಗಳು, ಹೊರಸೂಸುವ ಹೊಗೆಯ ನಿರಂತರ ಸೇವನೆ, ನಗರಗಳಿನ ಹೆಚ್ಚಾಗುತ್ತಿರುವ ವಾಯು ಮಾಲಿನ್ಯ, ಇದ್ದಲು, ಚಿನ್ನ ಗಣಿಗಾರಿಕೆ, ಹತ್ತಿ ಜವಳಿ ಉದ್ಯಮ, ಲೋಹ ಬೆಸುಗೆ ಅಂತಹ ಕಾರ್ಯಕ್ಷೇತ್ರಗಳಲ್ಲಿ ಹಾಗೂ ಧೂಳಿಗೆ ದೀರ್ಘಕಾಲ ಕಾರ್ಯನಿರ್ವಹಿಸುವವರಿಗೆ ಈ ರೋಗ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಈ COPD ರೋಗ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ದೀರ್ಘಕಾಲದ ಕೆಮ್ಮು, ಕಫ, ಉಸಿರಾಟದ ತೊಂದರೆ, ಎದೆ ಬಿಗಿತ, ಉಸಿರಾಟದ ಸಮಯದಲ್ಲಿ ಶಿಳ್ಳೆ ಶಬ್ದ, ಆಯಾಸ, ಇವು ಈ ರೋಗದ ಲಕ್ಷಣಗಳಾಗಿವೆ. ಸೊ ಈ ರೋಗ ಪ್ರೋಗ್ರೆಸ್ ಆದಂತೆ, ಅಂದರೆ ಈ ರೋಗ ಜಾಸ್ತಿ ತೀವ್ರತೆ ಹೆಚ್ಚಾಗುದಂತೆ ಇದರ ಲಕ್ಷಣಗಳು ಕೂಡ ಹೆಚ್ಚಾಗುತ್ತದೆ. ಸೊ ರೋಗದ ತೀವ್ರತೆ ಹೆಚ್ಚಾದಂತೆ ಹಸಿವು ಕಡಿಮೆ ಆಗುವುದು, ತೂಕ ನಷ್ಟದಂತಹ ಲಕ್ಷಣಗಳು ಕಂಡುಬರಬಹುದು. ಇದು ಅಪೌಷ್ಟಿಕತೆಗಾಗಿ ಕಾರಣವಾಗುತ್ತದೆ. ಸೊ ಪದೇ ಪದೇ ಉಸಿರಾಟದ ಸೋಂಕು ಉಂಟಾಗಬಹುದು ಮತ್ತು ಇದರಿಂದ ಶ್ವಾಸಕೋಶಗಳು ಮತ್ತಷ್ಟು ಹಾನಿಗೊಳಗಾಗಿ ಈ ರೋಗ ತೀವ್ರತೆ ಹೆಚ್ಚಾಗಲು ಕಾರಣವಾಗುತ್ತದೆ. ಕೇವಲ ಶ್ವಾಸಕೋಶಕ್ಕಷ್ಟೇ ಸೀಮಿತವಾಗದೆ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಪರಿಣಾಮ ಬೀರಬಹುದು. ಉದಾಹರಣೆಗಾಗಿ ಹೃದಯದ ಬಲಭಾಗದ ಮೇಲೆ ಒತ್ತಡ ಹೆಚ್ಚಾಗಿ ಕಾಲುಪಾದಗಳು ಊತ, ಅಂದರೆ ಬಾವು ಹೆಚ್ಚಾಗೋದು ಕಾಣಿಸಿಕೊಳ್ಳಬಹುದು. ಇದಕ್ಕೆ ಬಲಹೃದಯದ ನಿಷ್ಕ್ರಿಯತೆ ಕಾರಣವಾಗಿದೆ. ಸೊ ಇದಷ್ಟೇ ಅಲ್ಲದೆ ಎದೆ ಬಡಿತ ಜಾಸ್ತಿ ಆಗೋದು, ಉಗುರುಗಳು ನೀಲಿಯಾಗೋದು, ಮಾತಾಡುವಾಗ ಉಸಿರಾಟದ ಸಮಸ್ಯೆ ಆಗುವುದು, ಇವೆಲ್ಲ ಈ ರೋಗದ ತೀವ್ರತೆ ಹೆಚ್ಚಾದಾಗ ಕಂಡುಬರುವ ಲಕ್ಷಣಗಳು. ಕೇಳುಗರೆ, ಸಂಕ್ಷಿಪ್ತವಾದರೂ ಕೂಡ ಪರಿಪೂರ್ಣ ಮಾಹಿತಿಯನ್ನು ಡಾಕ್ಟರ್ ಶುಭಾ ಅವರು ನಮಗೆ ಕೊಟ್ಟರು. ಈಗ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಹಾ, ಧ್ರುವ ಬಾಲ್ಕೋಟೆಯಿಂದ ಮಾತಾಡ್ಕೊತೀನಿ ಡಾಕ್ಟರ್. ನಮಸ್ಕಾರ ಮೇಡಮ್ ಅವ್ರಿಗೆ. ನಮಸ್ಕಾರ, ಹೇಳಿ. ನಮಸ್ಕಾರ. ಹಾ, ನನ್ನ ಪ್ರಶ್ನೆ ಅಂದ್ರೆ ಒಂದು ಮೂರು ಪ್ರಶ್ನೆ ಇದ್ದು. ಹಾ, ಹೇಳಿ. ಫಸ್ಟ್ ಆಫ್ ಆಲ್, ಶ್ವಾಸಕೋಶ ಡ್ಯಾಮೇಜ್ ಆಗಿತ್ತಂತಂದ್ರೆ ಲಂಗ್ ಶ್ವಾಸಕೋಶ ಇದ್ದಾರೆ, ಈಗ ಮೊನ್ನೆ ಹಂದಿದ್ರ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ರು ನೋಡ್ರಿ, ಅದೇ ರೀತಿ ಮಾಡ್ಲಿಕ್ಕೆ ಬರ್ತದೇನು? ಮೊದಲೇ ಪ್ರಶ್ನೆ. ಆಮೇಲೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಇದ್ದಂಗೆ. ಜೆನೆಟಿಕ್ ಇಂಜಿನಿಯರಿಂಗ್ ಫಾರಿನ್ ಅಡ್ವೈಸ್ ಅವ್ರಿಗೆ ಜೆನೆಟಿಕ್ಲಿ ಅಸ್ತಮ ಬಂದೇ ಬಿಡ್ತದೆ, ಅದನ್ನು ಪ್ರಿವೆಂಟ್ ಮಾಡ್ಲಿಕ್ಕೆ ಬರ್ತದೇನು? ಇದು ಎರಡನೇ ಪ್ರಶ್ನೆ. ಆಮೇಲೆ ಮೂರನೇ ಪ್ರಶ್ನೆ, ಒಂದು ನಾನು ಉಳಿದ ಶ್ವಾಸಕೋಶನಾಗ ಒಂದು ಇದು ಬಟನ್ ಸಿಕ್ಬಿಟ್ಟಿತ್ತು, ಗುಂಡಿ ಸಿಕ್ಬಿಟ್ಟಿತ್ತು, ಅದು ಬುಡಕ್ ಸಡಕ್ ಆಗಿಂದಾಗ ಎಮರ್ಜೆನ್ಸಿ ಆಪರೇಷನ್ ಮಾಡಿ ಬುಡಕ್ ಒಂದು ತೂತ್ ತೆಗೆದು ಆಮೇಲೆ ಅಲ್ಲಿ ಶ್ವಾಸ ರೆಸ್ಪಿರೇಷನ್ ಸ್ಟಾರ್ಟ್ ಮಾಡಿ ಆ ಕೂಸಿನ ಬದುಕಿಸ್ಬಿಟ್ರು, ಅದು ಪಾಸಿಬಿಲಿಟಿ ಆಗ್ತದೇನು? ಈ ಒಂದು ಪ್ರಶ್ನೆ. ಹೌದು ನೋಡಿ, ನಿಮ್ದು ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನೀವು ಕ್ವೆಶನ್ ಕೇಳಿದ್ರಿ. ಸೊ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದಂಗೆನೆ ಲಂಗ್ ಟ್ರಾನ್ಸ್ಪ್ಲಾಂಟು ಕೂಡ ಮಾಡ್ತಾರೆ, ಇದ್ರ ಸಿವಿಯರ್ ಕೇಸಸ್ ಅಲ್ಲಿ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಮಾಹಿತಿ ತಿಳ್ಕೊಬೇಕಂದ್ರೆ ಒಬ್ಬ ಸರ್ಜನ್ ಅನ್ನ ನೀವು ಭೇಟಿ ಮಾಡಿದ್ರೆ ಅಥವಾ ಅದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಂಡ್ರೆ ಅವ್ರು ನಿಮ್ಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ. ನಿಮ್ ಎರಡನೇ ಕ್ವೆಶನ್ ಇತ್ತು ಅಸ್ತಮ, ಅಂದ್ರೆ ಈ ಉಸಿರಾಟದ ತೊಂದರೆನೇ ಹೆಂಗೆ ಪ್ರಿವೆಂಟ್ ಮಾಡೋದು ಅಂತ. ಈಗ ನೋಡಿ, ಅಸ್ತಮ ಅಂತೂ ಜೆನೆಟಿಕ್ ರೀಸನ್ ಇಂದ ಬರೋದು, ಅದು ನೀವೇ ಹೇಳಿದ್ರಿ. ಸೊ ಅದು ಆಗೋದು ಇನ್ಫ್ಲಮೇಟರಿ ರೀಸನ್ ಅಂತ ಹೇಳ್ತೀವಿ, ಅಂದ್ರೆ ಈಗ ಡಸ್ಟ್ ಅಲರ್ಜಿ ಆಯ್ತು, ಇಲ್ಲ ಅದಕ್ಕೆ ಕಾರಣಗಳಿರ್ತವೆ. ಓಕೆ, ಎಲರ್ಜಿ ಅಂತ ಹೇಳ್ತೀವಿ, ಈಗ ಹತ್ತಿ ಜವಳಿಯಲ್ಲಿ ಕೆಲಸ, ಈಗ ನಾನು ಹೇಳಿದ್ನಲ್ಲ, ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಅಸ್ತಮ ಅಟ್ಯಾಕ್ಸ್ ಅನ್ನ ಅವಾಯ್ಡ್ ಮಾಡ್ಬೋದು. ಈಗ COPD ನಾನು ಹೇಳಿದ್ನಲ್ಲ, ಅದನ್ನು ಕೂಡ ನೀವು, ಈಗ ಸ್ಮೋಕಿಂಗ್ ಅದಕ್ಕೆ ಮೇನ್ ಆಗಿರೋ ರೀಸನ್. ಸೊ ಅದು ಲಕ್ಷಣ ನೀವು ಕಂಡು ಬಂದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ಭೇಟಾಗೋದು. ಆಮೇಲೆ ಅದನ್ನು ಪ್ರಿವೆಂಟ್ ಮಾಡೋದು ಹೇಗೆ ಅಂದರೆ, ಭೌತಿಕ ಚಿಕಿತ್ಸೆಯಲ್ಲಿ ನಾವು ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಉಸಿರಾಟದ ವ್ಯಾಯಾಮಗಳ ಮೂಲಕನೂ ಅದನ್ನು ಮಾಡಬಹುದು. ನೀವು ಮೂರನೇ ಪ್ರಶ್ನೆ ಕೇಳಿದ್ರಿ, ಅದರಲ್ಲಿ ಈಗ ಗುಂಡಿ ಸಿಕ್ಕಿಬಿತ್ತು ಅಂತ ಹೇಳಿದ್ರಿ. ಸೊ ಅದು ಕೂಡ ನಿಮಗೆ ಈಗ ಇದಕ್ಕೆ ಸ್ಪೆಷಲಿಸ್ಟ್ ಇರೋರು ENT ಅಂತ ಹೇಳ್ತೀವಿ ನಾವು. ಅದು ಉಸಿರಾಟದಲ್ಲಿ ಏನಾದರೂ ಸಿಕ್ಕು ಬಂದರೆ ಮಗುಗೆ ಅದನ್ನು ಇಮ್ಮಿಡಿಯೇಟಾಗಿ ಎಮರ್ಜೆನ್ಸಿ ಕರ್ಕೊಂಡು ಹೋಗೋದೇ ಅದಕ್ಕೆ ದಾರಿ. ಸೊ ಅವ್ರು ಅದಕ್ಕೆ ಏನಂತ ಅದಕ್ಕೆ ಅವರು ಪರಿಹಾರ ನಿಮಗೆ ಕರೆಕ್ಟಾಗಿ ತಿಳಿಸ್ಕೊಡ್ತಾರೆ. ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು? ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ ಮಾಡ್ತಾರೆ, ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಬಟ್ ಅದು ಲಂಗ್ ಸೆಗ್ಮೆಂಟ್ಸ್ ಪ್ರಕಾರ ಮಾಡ್ತಾರೆ, ತೀವ್ರತೆ ಏನಾಗಿದೆ, ರೋಗ ಏನಾಗಿದೆ ಅಂತ ತಿಳ್ಕೊಂಡ್ರು ಅದ್ರ ಪ್ರಕಾರ ಮಾಡ್ತಾರೆ. ಹಲೋ, ಹಲೋ, ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಹನುಮಂತ್ ಅಂತ ಹೇಳಿ ಮೇಡಮ್, ರಾಯಬಾಗ್ ತಾಲೂಕು, ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕು, ಕೋಳಿಗುಡ್ದ. ಪ್ರಶ್ನೆ ಕೇಳ್ರಿ ಹನುಮಂತ್ ಅವ್ರ. ಮೇಡಮ್, ನನಗೆ ಉಸಿರಾಟ ತೊಂದರೆ ಐತ್ರಿ ಮೇಡಮ್ ರೀ, ನನಗ ಮಿರಜ್ದೊಳಗ ನಾವು ಆಪರೇಷನ್ ಮಾಡಿಸ್ಕೊಂಡ್ ಬಂದಿರ ಮೂಗಿನೊಳಗ ಮಾಂಸ ಬೆಳದತ್ತೇಳಿ. ಆಮೇಲೆ ಏನಾಗಿತ್ತು ಮೇಡಮ್, ಮನಕೊಂದಾಗ ಅಷ್ಟ ನನಗೆ ಉಸಿರಾಟ ತೊಂದರೆ ಆಗ್ತದ್ರಿ. ದಿನನಿತ್ಯ ನನ್ನ ಚಟುವಟಿಕೆದೊಳಗ ನನಗೆ ಏನು ಉಸಿರಾಟ ತೊಂದರೆ ಆಗುದಿಲ್ರಿ. ಮತ್ತೆ ನೋಸಲ್ ಸ್ಪ್ರೇ ರಾತ್ರಿ ಒಂದ ಎರಡು ಮುಗಿನೊಳಗ ಒಂದೊಂದು ಹನಿ ಹಾಕೊಂತೀವಪ್ಪ ಅಂತಂದ್ರೆ ಮನಕೊಂಡ್ರೆ ಏನು ತೊಂದರೆ ಆಗುದಿಲ್ರಿ. ಆದ್ರ ಮನಕೊಂದಾಗ ಅಷ್ಟ ಯಾಕೆ ತೊಂದರೆ ಆಗ್ತದ್ರಿ ಮೇಡಮ್ ಹುಡುಗ್ರಿ? ಮತ್ತೆ ಮತ್ತೊಮ್ಮೆ ನಾವು ದವಾಖಾನೆ ಹೋಯ್ದು ತಿಳಿರಿ, ಅಲ್ಲಿ ಮತ್ತ ಅವ್ರ ಏನಂತಾರ್ರಿ ಕೆಲವೊಂದ್ ಕಡೆ ಇಲ್ಲ ಮತ್ ಮಾಂಸ ಬೆಳದತಿ, ಮತ್ ನೀವು ಶಸ್ತ್ರಚಿಕಿತ್ಸೆ ಮಾಡಿಸ್ಕೋಬೇಕು ಅಂತ ಹೇಳ್ತಾರ್ರಿ. ಶಸ್ತ್ರಚಿಕಿತ್ಸೆ ಇಲ್ದಾನ ನೋಡ್ರಿ ಸರ್, ಈಗ ನಿಮ್ಗೆ ಮಲ್ಕೊಂಡಾಗ ಅಷ್ಟೇ ಉಸಿರಾಟದ ತೊಂದರೆ ಅಂತ ಹೇಳಿದಿರಿ. ಸೊ ಅದ್ ಸ್ಪ್ರೇ ಹಾಕೊಂಡಾಗ ನಿಮ್ಗೆ ಆರಾಮಾಗುತ್ತೆ ಅಂತ ಹೇಳ್ತೀರಿ ತಾನೆ? ಅಂದ್ರೆ ನಿಮ್ಗೆ ಅದ್ ಬರಲ್ಲ ರಾತ್ರಿ ಉಸಿರಾಟದ್ದು? ಅಂದ್ರೆ ಮೂಗಿ ಕಟ್ಟದಂಗ ಅನ್ಸುತ್ತೋ ಇಲ್ಲ ಏನ್ ಹಂಗ ಅಂದ್ರೆ ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೋ? ಹಾ ಓಕೆ ನೋಡ್ರಿ, ಕೆಲವೊಬ್ರಿಗೆ ಇದು ಆಗುತ್ತೆ. ಅಂದ್ರೆ ಇದು ನಿಮ್ಗೆ ಆಗ್ತಿರೋದು ಏನು ರೇರ್ ಅಂತ ಅಲ್ಲ, ಆಗುತ್ತೆ ಹಲವಾರು ಜನಕ್ಕೆ. ಬಟ್ ಈಗ ಏನಂದ್ರೆ ಫಸ್ಟ್ ನಿಮ್ಮ ಪರೀಕ್ಷಣೆ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡೋದು, ಫಸ್ಟ್ ನೀವು ಫಿಸಿಷಿಯನ್ ಅಥವಾ ತಜ್ಞರ ಹತ್ರ ಹೋಗಿ, ಪಲ್ಮೊಲಜಿಸ್ಟ್ ಹತ್ರ ಹೋಗಿ ಫಸ್ಟ್ ಏನು ಅದ್ರ ಸಮಸ್ಯೆ ಇದೆ ಅಂತ ಕಂಡುಹಿಡ್ಕೊಂಡ್ರೆ ಆಮೇಲೆ ಅವರೇ ನಮ್ಮ ಹತ್ರ ಅಂದರೆ ಭೌತಿಕ ಚಿಕಿತ್ಸರ ಹತ್ರ ನಿಮ್ಮನ್ನ ರೆಫರ್ ಮಾಡ್ತಾರೆ. ಅದಕ್ಕೆ ನಾವು ಕೂಡ ಅದನ್ನ ಇವ್ಯಾಲ್ಯೂಯೇಟ್ ಅಂದರೆ ಅಸೆಸ್ ಅಂದರೆ ನಿಮ್ಮ ಪರೀಕ್ಷಣೆ ಮಾಡಿ ಅದ್ರ ತಕ್ಕಾಗಿ ನಾವು ವ್ಯಾಯಾಮ ಹೇಳಿಕೊಡ್ಬೋದು. ಸರಿನಾ? ಅದಕ್ಕೆ ಉಸಿರಾಟದ ವ್ಯಾಯಾಮಗಳು ಇರ್ತಾವೆ ಸ್ವಲ್ಪ, ಅದನ್ನ ನಾವು ಹೇಳಿಕೊಡ್ತೀವಿ. ಬಟ್ ಎದಕ್ಕೂ ನೀವು ನಮ್ಮ ಹತ್ರ ಬಂದರೆ ನಾವು ಅದನ್ನ ಕರೆಕ್ಟ್ ಆಗಿ ಪರೀಕ್ಷಣೆ ಮಾಡಿ ಅದ್ರದ್ದೇನಂತ ನಿಮ್ಗೆ ಪರಿಹಾರ ಹೇಳ್ಕೊಡ್ತೀವಿ. ಹಣಮಂತ ಅವ್ರ, ಡಾಕ್ಟರ್ ನಿಮಗೆ ಏನ್ ಹೇಳಿದ್ರು ಅಂದ್ರೆ ಇವತ್ತಿನ ಡಾಕ್ಟರ್ ಇವರು ಫಿಸಿಯೋಥೆರಪಿಸ್ಟ್ ಅಂದ್ರ ಭೌತಿಕ ಭೌತಿಕ ಚಿಕಿತ್ಸಕರು ಅಂದ್ರ ನಿಮಗ ಯಾವುದೇ ಶಸ್ತ್ರಚಿಕಿತ್ಸೆಗಳು ಇಲ್ಲದೇನೆ ಅಥವಾ ಇದನ್ನ ದೂರ ಮಾಡಿಕೊಂಡು ವ್ಯಾಯಾಮಗಳನ್ನ ನಿಮ್ಗೆ ಕಲಿಸಿಕೊಡ್ತಾರ. ಅದನ್ನ ನಿಮ್ಗೆ ರೇಡಿಯೋದೊಳಗ ಹೇಳುವುದು ಕಷ್ಟ. ನೀವು ಒಂದ್ಸತಿ ಖುದ್ದಾಗಿ ಭೇಟಿ ಆದ್ರೆ ನಿಮ್ಮನ್ನ ತಪಾಸಣೆ ಮಾಡಿದ ನಂತರ ನಿಮಗೆ ಯಾವುದು ಸೂಕ್ತ ವ್ಯಾಯಾಮ ಅನ್ನೋದು ಅವ್ರು ಕಲಿಸ್ಕೊಡ್ತಾರೆ. ಧನ್ಯವಾದ. ಹಲೋ ಹಲೋ, ನಮಸ್ಕಾರ. ನಮಸ್ತೆ. ಪ್ರಶ್ನೆ ಕೇಳ್ರಿ ವೀರನ್ ಗೌಡ್ರ. ವೀರನ್ ಗೌಡ್ರ ಸಿಗ್ನಲ್ ಇಲ್ಲ. ಇಲ್ಲ, ನೀವು ಮಾತಾಡೋದು ನಮ್ಗೆ ಏನು ಸ್ಪಷ್ಟತೆನೆ ಇಲ್ಲ. ಹಲೋ, ನೀವು ಒಂಚೂರು ಹೊರಗಡೆ ಬಂದು ಮಾತಾಡ್ಬೇಕು. ಹಲೋ, ಹಾ ಈ ಕೇಳ್ತದೆ ಹೇಳ್ರಿ. ಮೇಡಮ್, ಈಗ ಗೊರಕೆಗೂ ಮತ್ತೆ ಉಸಿರಾಟದ ಸಮಸ್ಯೆಗೂ ಏನ್ ಸಂಬಂಧ ಇದೆ? ಗೊರಕೆ ಅಂದ್ರೆ ಸ್ನೋರಿಂಗ್, ಗೊರಕೆಗೂ ಉಸಿರಾಟಕ್ಕೂ ಏನಾದ್ರೂ ಸಮಸ್ಯೆ ಸಂಬಂಧ ಇದೆ ಏನು ಅಂತ? ಎಸ್, ಹೇಳ್ತಾರೆ ನೋಡಿ, ಇರತ್ತೆ. ಓಕೆ, ಅದಕ್ಕೆ ಸಂಬಂಧ ಅಂತೂ ಇದೆ. ಬಟ್ ಗೊರಕೆಗೆ ಇದು ಒಂದೇ, ಅಂದ್ರೆ ಉಸಿರಾಟದ ಸಮಸ್ಯೆ ಒಂದಷ್ಟೇ ಅಲ್ಲ, ಬಟ್ ಅದಕ್ಕೆ ಬಹಳಷ್ಟು ಕಾರಣ ಇರ್ತಾವೆ. ಓಕೆ, ಸೊ ಅದನ್ನ ನೀವು ಅಗೇನ್ ನಾನು ಹೇಳ್ದಂಗೆ ಫಿಸಿಯೋಥೆರಪಿಸ್ಟ್ ಅಂದ್ರೆ ಭೌತಿಕ ಚಿಕಿತ್ಸರ್, ಅದಕ್ಕೆ ನಾನು ತಜ್ಞರಲ್ಲ. ಸೊ ಅದಕ್ಕೆ ನೀವು ENT ಸ್ಪೆಷಲಿಸ್ಟ್. ಓಕೆ, ಆದ್ರೆ ಅವ್ರ ತಜ್ಞರ ಹತ್ರ ನೀವು ಕನ್ಸಲ್ಟ್ ಮಾಡಿದ್ರೆ ಅವರು ನಿಮಗೆ ಕರೆಕ್ಟಾಗಿ ಪರೀಕ್ಷಣೆ ಮಾಡಿ ಅದ್ರ ಉತ್ತರ ನಿಮಗೆ ಕೊಡ್ಬೋದು. ಅಂದರೆ ಅದಕ್ಕೆ ಏನು ನಿಮಗೆ ಸಮಸ್ಯೆ ಆಗ್ತಾ ಇದೆ, ಯಾಕೆ ಅದಕ್ಕೆ ಗೊರಕೆ ನಿಮಗೆ ಜಾಸ್ತಿಯಾಗಿ ಬರ್ತಾ ಇದೆ ಅಂತ ಅವ್ರು ನಿಮಗೆ ಹೇಳಿಕೊಡ್ತಾರೆ. ಆಮೇಲೆ ಇತ್ತೀಚೆಗೆ ಆಕ್ಸಿಮೀಟರ್ ಬಹಳ ನಡೆದಿದೆ ಸರ್ ಮೇಡಮ್, ಇದು ಏನದು ಆಕ್ಸಿಮೀಟರ್ ರೀಡಿಂಗ್ ಬಗ್ಗೆ ಏನು ಸ್ವಲ್ಪ ಹೇಳ್ತೀರಾ ಮೇಡಮ್? ಏನು ನೋಡ್ರಿ, ಆಕ್ಸಿಮೀಟರ್ ಅಂದರೆ ನಿಮ್ಮ ಬ್ಲಡ್ಡಲ್ಲಿ ಇರೋದು ಆಕ್ಸಿಜನ್ ಲೆವೆಲ್ ಅನ್ನು ಅದು ನಿಮಗೆ ಹೇಳಿಕೊಡುತ್ತೆ. ಅಂದ್ರೆ ಗ್ರಾಸ್ ಆಗಿ ಅಂದ್ರೆ ಒಂದ್ ಅದ್ರ ಬಗ್ಗೆ ಏನಂತಾರೆ ನಾವು ಅಪ್ರಾಕ್ಸಿಮೇಟ್ ಅಂತ ಹೇಳ್ತೀವಿ, ಅಂದಾಜ್ ಅಂದ್ರೆ ಪ್ರಕಾರ ಹೇಳ್ಬೋದು. ಸೊ ಅದು ನಿಮ್ಗೆ ಈಗ ಕೋವಿಡ್ ಇರೋದ್ರಿಂದ ಜನರಿಗೆ ಅದು ಒಂದು ಏನಂತಾರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆದರೆ ನೀವು ಡಾಕ್ಟರ್ ಹತ್ರ ಮೀಟ್ ಆಗಬೇಕು ಅಂತ ಒಂದು ಅದಕ್ಕೇನೆ ಆಕ್ಸಿಮೀಟರ್ ಅನ್ನ ನಿಮಗೆ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಉಪಲಬ್ಧವಾಗಿದೆ. ಸೊ ಹಾಂ, ಅದ್ರ ಬಗ್ಗೆ ನೀವು ಈಗ ನೋಡಿ 80% ಬಿಲೋ ಇದ್ರಷ್ಟೇ ನೀವು ಎಮರ್ಜೆನ್ಸಿ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. 80 ಅಥವಾ 85 90 ಇತ್ತು ಅಂದರೆ ಅದ್ರ ಬಗ್ಗೆ ಏನು ನೀವು ಕಾಳಜಿ ಮಾಡೋದು ಬೇಕಾಗಲ್ಲ. ಧನ್ಯವಾದ ವೀರನ್ ಗೌಡ್ರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡೋದು? ಲಕ್ಷ್ಮೀ ಚಂದ್ರಶೇಖರ್ ಹೋಳೆ ಮಾತಾಡೋದು. ಹಾ, ಪ್ರಶ್ನೆ ಕೇಳ್ರಿ ಲಕ್ಷ್ಮೀ ಚಂದ್ರಶೇಖರ್. ಡಾಕ್ಟರ್ಗೆ ನಮಸ್ಕಾರ ಮೇಡಮ್. ನಮಸ್ಕಾರ ಲಕ್ಷ್ಮೀ ಚಂದ್ರಶೇಖರ್ ಅವ್ರು, ಹೇಳಿ. ನಮ್ಮ ಬ್ರದರ್ ಅವರಿಗೆ ಈಗ ಊಟ ಮಾಡ್ತಾ ಇರ್ಬೇಕಾದ್ರೆ ಒಂಥರ ಇಲ್ಲಿ ಗಂಟ್ಲೊಳಗ ಅದು ಸಿಕ್ಕಂಡಂಗಾಗಿ ಕಣ್ಣೊಳಗ್ ನೀರ್ ಬಂದು ಹಿಂಗೆ ಅವ್ರು ಒಂಥರ ಉಸಿರೆಲ್ಲ ಸಿಕ್ಕಂಡಂಗಾಗತ್ತೆ. ಹ್ಮ್, ಓಕೆ. ನೀವು ಸ್ವಲ್ಪ ಇದನ್ನೇ ಇರಲ್ಲ ಅವ್ರಿಗೆ, ಪ್ರೆಗ್ನೆ ಟೈಪ್. ಓ, ಓಕೆ. ಹ್ಮ್, ಆಮೇಲೆ ಕಣ್ಣಲ್ಲೆಲ್ಲ ನೀರ್ ಬರುತ್ತೆ, ನಮ್ಗೆಲ್ಲರಿಗೂ ಜೊತೆ ಕುತ್ಕೊಂಡವ್ರಿಗೆ ಎಲ್ಲ ಗಾಬರಿ ಆಗ್ಬಿಡತೈತಿ. ಹ್ಮ್, ಈ ತರ ಆಗುತ್ತೆ ಮೇಡಮ್. ಇದು ಎಷ್ಟ್ ದಿನದಿಂದ ಆಗ್ತಾ ಇದೆ? ನೀವು ಯಾವ ಡಾಕ್ಟರ್ ಕನ್ಸಲ್ಟ್ ಮಾಡಿಲ್ವಾ? ಇಲ್ಲ, ಮಾಡ್ಬೇಕು ನೋಡಿ. ಇದೆಲ್ಲ ಸ್ವಲ್ಪ ಎಮರ್ಜೆನ್ಸಿ ಸಿಚುವೇಶನ್ಸ್ ಹೇಳ್ತೀವಲ್ಲ, ಈಗ ಊಟ ಅಂದ್ರೆ ನಾವು ಸಾಮಾನ್ಯವಾಗಿ ಮಾಡ್ಲೇಬೇಕು ದಿನಕ್ಕೆ 3 ಸತಿ. ಸೊ ಅದೆಲ್ಲ ಈಗ ಪದೇ ಪದೇ ಅವ್ರಿಗೆ ಆಗ್ತಾ ಇದೆ ಅಂದ್ರೆ ನೀವು ಫಸ್ಟ್ ಫಿಸಿಷಿಯನ್ ಅಥವಾ ನಿಮ್ ಡಾಕ್ಟರ್ ಯಾರಿದ್ದಾರೆ ಅವ್ರನ್ನ ಕನ್ಸಲ್ಟ್ ಮಾಡಿ, ಅವ್ರು ನಿಮ್ಗೆ ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ. ಆಯ್ತಾ? ನಾವು ಭೌತಿಕ ಚಿಕಿತ್ಸರು, ಸೊ ಅದಕ್ಕೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ. ಸೊ ಪರೀಕ್ಷಣೆ ಮಾಡಿ ಅದು ಯಾಕೆ ಆಗ್ತಾ ಇದೆ ಅಂತ ನಿಮ್ಗೆ ತಜ್ಞರೇ ಹೇಳ್ಬೋದು. ಓಕೆ, ಹಲೋ. ಹಲೋ, ನಮಸ್ತೆ, ಯಾರು ಮಾತಾಡೋದು? ನಮಸ್ತೆ ಮೇಡಮ್. ನೀವು ಒಂಚೂರು ರೇಡಿಯೋ ಸೆಟ್ ದೂರ ಇಡಬೇಕಲ್ಲ. ನಮಸ್ತೆ ಮೇಡಮ್. ರೇಡಿಯೋ ಇನ್ನೂ ದೂರ ಇಡಬೇಕು, ನಮ್ಮ ಮಾತೆ ನಮಗೆ ಕೇಳ್ತದೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ರಾಕೇಶ್ ಮೇಡಮ್. ರಾಕೇಶ್, ಪ್ರಶ್ನೆ ಕೇಳ್ರಿ. ಪರಿಹಾರದಿಂದ ಮೇಡಮ್ ಊಟ ಮಾಡೋದ್ನಾಗ ಹೇಳಿ ಗಂಟ್ಲಿಗೆ ಸಿಕ್ಕಾಕೊಂಡು ನಮ್ ಬ್ರದರ್. ಈಗ ನಿಮ್ ಬ್ರದರ್ ಅದ ಪ್ರಶ್ನೆ ಕೇಳಿದ್ರು ಲಕ್ಷ್ಮೀ ಚಂದ್ರಶೇಖರ್ ಅವರು. ಹೌದಾ? ಹಾ, ಅದೇ ಪ್ರಶ್ನೆಗೆ ಈಗ ಉತ್ತರ ಹೇಳಿದ್ರು. ಧನ್ಯವಾದ. ಹಲೋ. ಹಲೋ ಮೇಡಮ್, ನಮಸ್ತೆ. ವೆಂಕಣ್ಣ ಅಂತ ಮೇಡಮ್. ಹಾ ವೆಂಕಣ್ಣ, ಪ್ರಶ್ನೆ ಕೇಳ್ರಿ. ಮಂಜುಳಾ ಮೇಡಮ್ ಗ ಮತ್ತೆ ಡಾಕ್ಟರ್ಗೆ ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ಈಗ ಸಣ್ಣ ಮಕ್ಕಳಿಗೆ ಬರ್ಬೋದಾ ಮೇಡಮ್ ಇದು? ಇಲ್ಲ ನೋಡಿ, ಈ ಸಿ ಒ ಪಿ ಡಿ ರೋಗ ಬರೋದು ಹೆಚ್ಚಾಗಿ 40 ವರ್ಷದ ಮೇಲ್ಪಟ್ಟಿದವರಿಗೆ ಅಷ್ಟೇ ಬರುತ್ತೆ ಇದು ಸಿ ಒ ಪಿ ಡಿ. ಶುಗರ್ ಇದ್ದವ್ರಿಗೆ ಇದು ಹೆಚ್ಚು ಬರ್ತದೇನ್ರಿ ಮೇಡಮ್? ಇಲ್ಲ, ಹಂಗೇನಿಲ್ರಿ. ಸ್ಮೋಕಿಂಗ್ ಮಾಡಿದವರಿಗೆ ಜಾಸ್ತಿ ಹೆಚ್ಚು ಬರೋದು. ಶುಗರು ಮತ್ತು ಬಿ ಪಿ ಕಾಯಿಲೆ ಇದಕ್ಕೆ ಜಾಸ್ತಿ ಸಂಬಂಧಪಟ್ಟಿದ್ದಲ್ಲ, ಬಟ್ ಇದು ಬಂದರೆ ಕೂಡ ಇದ್ರ ಅಂದ್ರೆ ಅದರ ತೀವ್ರತೆಯನ್ನು ಹೆಚ್ಚು ಮಾಡಬಹುದು, ಬಟ್ ಸಣ್ಣ ಹುಡುಗರಿಗೆ ಬರೋದಿಲ್ಲ. ನಮಸ್ಕಾರ, ಧನ್ಯವಾದ. ಧನ್ಯವಾದ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಾನು ಶಿರೋಳದಿಂದ ಉದಯ ಮಾತಾಡ್ತಾ ಇರೋದು ಮೇಡಮ್. ಪ್ರಶ್ನೆ ಕೇಳ್ರಿ ಉದಯ್. ಮೇಡಮ್, ಈಗ ಅಸ್ತಮಾಕು ಟಿಬಿಗೂ ಏನು ವ್ಯತ್ಯಾಸ ಅಂತ ಒಂದು ಚಿಕ್ಕ ಪ್ರಶ್ನೆ ಮೇಡಮ್. ಟಿಬಿಗೂ ಮತ್ತೆ ಅಸ್ತಮಾಕು, ಅಸ್ತಮಾಕು ಏನು ವ್ಯತ್ಯಾಸ ಅಂದ್ರೆ ಇವತ್ತಿನ ವಿಷಯದ ಬಗ್ಗೆ? ಹೌದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು ವಿಷಯ ಇವತ್ತು. ಅದಕ್ಕೆ ಯಾರು ಕೇಳಿಲ್ಲ ಮೇಡಮ್, ಅದಕ್ಕೆ ಎಲ್ಲ ಕೇಳೋದ್ರಿಗೆ ಅನುಕೂಲ ಆಗಂತ. ಮಂಜುಳಾ ಮೇಡಮ್ ಅವರಿಗೆ ನಮಸ್ಕಾರ, ಡಾಕ್ಟರ್ಗೂ ನಮಸ್ಕಾರ. ನಮಸ್ತೆ, ನಮಸ್ತೆ. ಹೇಳ್ತಾರೆ ಡಾಕ್ಟರ್, ಹೇಳ್ತಾರೆ. ಕೂಲಂಕುಷವಾಗಿ ವಿವರಣೆ ಕೊಡ್ರಿ, ಯಾಕಂದ್ರೆ ಕೇಳೋದರು ಬಹಳ ಇದ್ದಾರೆ. ಹೇಳ್ತಾರೆ, ಹೇಳ್ತಾರೆ. ಹೇಳಿ ಮೇಡಮ್, ಹೇಳಿ. ನೋಡಿ, ಇವತ್ತಿನ ವಿಷಯ ಸಿ ಒ ಪಿ ಡಿ. ಈಗ ನೀವು ಕೇಳಿದ್ದು ಟಿ ಬಿ ಮತ್ತೆ ಅಸ್ತಮಾ. ಸೊ ಟಿ ಬಿ ಆಗಿರೋದು ಒಂದು ಕಾಯಿಲೆ, ಓಕೆ. ಅದರಲ್ಲಿ ಕೆಮ್ಮು, ಆಮೇಲೆ ಕೆಮ್ಮುವಾಗ ಕೆಲವೊಮ್ಮೆ ಬ್ಲಡ್ ಬರೋದು ಅವೆಲ್ಲ ಆಗತ್ತೆ, ಕಫ ಹೆಚ್ಚಾಗತ್ತೆ. ಅಸ್ತಮಾ ಕಂಡು ಬರೋದು ಇದು ಜೆನೆಟಿಕ್ ಆಗಿರ್ಬೋದು, ಇದು ಎಲರ್ಜಿಕ್ ಕಂಡೀಷನ್, ಓಕೆ. ಸೊ ಇದರಲ್ಲೂ ಕೂಡ ಕೆಮ್ಮು, ಕಫ ಸ್ವಲ್ಪ ಕಮ್ಮಿ, ಬಟ್ ಸಿ ಒ ಪಿ ಡಿಯಲ್ಲಿ ಜಾಸ್ತಿ. ಸೊ ಇದೆಲ್ಲ ಉಸಿರಾಟದ ಸಮಸ್ಯೆ ಅದೆಲ್ಲ ಆಗಿ ಬರುತ್ತೆ. ಈ ಅಸ್ತಮಾ ಅನ್ನೋದು ಎಲರ್ಜಿಕ್, ಬಟ್ ಟಿ ಬಿ ಅನ್ನೋದು ಒಂದು ಇನ್ಫೆಕ್ಷನ್, ಗೊತ್ತಾಯ್ತಾ? ಸೊ ಇದು ಮೇನ್ ಡಿಫ್ರೆನ್ಸ್ ನಿಮಗೆ ತಿಳ್ಕೊಳ್ಳೋದು ಅಂದ್ರೆ. ಹಾ, ಎಲರ್ಜಿಯಿಂದಾನೇ ಬರೋದು. ಈಗ ಧೂಳಾಗಿರ್ಬೋದು, ಕೆಲವೊಬ್ಬರಿಗೆ ಜೆನೆಟಿಕ್ ಆಗಿರತ್ತೆ. ಆಮೇಲೆ ಈಗ ಹೊರಗಡೆ ಚಳಿ ಮತ್ತೆ ಗಾಳಿ ಅದು ಸ್ವಲ್ಪ ಡಿಫರೆಂಟ್ ಆದಾಗ ಅದು ಚೇಂಜ್ ಆದಾಗನು ಕೂಡ ಬರಬಹುದು. ಓಕೆ. ಹಲೋ, ಹಲೋ, ಹಲೋ, ಹಲೋ, ನಮಸ್ತೆ. ಯಾರು ಮಾತಾಡೋದು? ನಾ ಬಾಗಲಕೋಟೆ ನವನಗರದಿಂದ ಮಹೇಶ್ ಮಹೇಶ್ ಕರ್ರಿ. ಹಾ, ಪ್ರಶ್ನೆ ಕೇಳ್ರಿ ಮಹೇಶ್. ಮೇಡಮ್, ನಮ್ಗೆ ಶುಗರ್ ಇದೆ, ಮತ್ತೆ ನಾವು ಎಲ್ಲಾರ ಈ ಬಾತ್ರೂಮ್ ಗೀತ್ರೂಮ್ ಹೋಗ ಬಂದ ಮ್ಯಾಗ ಉಸಿರು ನಿಂತಂಗ ಆಕೈತಿ ಮೇಡಮ್ ನನಗೆ. ಅದು ಏನು ಒಂದು 5 ನಿಮಿಷ ಉಸಿರು ಗಪ್ಪಾದಂಗಾಗಿ ಮತ್ತೆ ಅದು ಇದಾಕೈತ್ರಿ ಮೇಡಮ್. ಅದಕ್ಕೆ ಏನಾದ್ರೂ ಟ್ಯಾಬ್ಲೆಟ್ಸ್ ಏನಾದ್ರು ಹಿಂಗೆ ಔಷಧಿ? ನೋಡ್ರಿ, ಫಸ್ಟ್ ನಿಮ್ಗೆ ಶುಗರ್ ಲೆವೆಲ್ ಎಲ್ಲ ಕಂಟ್ರೋಲ್ ಅಲ್ಲಿ ಇದೆಯಾ? ಚೆಕ್ ಮಾಡಿಸಿದೀರಾ ಈಗ ಸದ್ಯದಲ್ಲಿ? ಚೆಕ್ ಮಾಡಿಸಿದೆ ಮೇಡಮ್. ಜಾಸ್ತಿ ಇರೋದು. ಓಕೆ, ಇದಂತೂ ನೀವು ಫಿಸಿಷಿಯನ್ ಹತ್ರ ಅಂದ್ರೆ ನಿಮ್ ಡಾಕ್ಟರ್ ಹತ್ರ ಒಮ್ಮೆ ಕನ್ಸಲ್ಟ್ ಮಾಡಿ ಅದಕ್ಕೆ ತಕ್ಕಾಗಿ ಔಷಧಿ ಅವರು ಹೇಳ್ತಾರೆ. ಓಕೆ, ಆಮೇಲೆ ಉಸಿರಾಟದ ಏನು ಸಮಸ್ಯೆ ನೀವು ಹೇಳಿದ್ರಲ್ಲ, ಉಸಿರು ನಿಂತಂಗಾಗೋದು ಅಂತ, ಅದು ನಿಮ್ಮ ಪೊಸಿಷನ್ ಡಿಫ್ರೆಂಟ್ ಆದ ಕೂಡಲ್ ಆದ್ರ ಮೇಲೇನು ಆಗಬಹುದು. ಓಕೆ, ಈಗ ನೀವು ಟಾಯ್ಲೆಟಿಗೆ ಹೋದಾಗ, ಬಾತ್ರೂಮಿಗೆ ಹೋದಾಗ, ಕೆಳಕ್ಕೆ ಕುಂತು ಮೇಲೆ ಏಳುವಾಗ, ಆ ರೀತಿಯಿಂದನು ಆಗಬಹುದು ಉಸಿರಾಟದ ತೊಂದರೆ. ಬಟ್ ಅದಕ್ಕೂ ಏನು ಕೂಡ ನಾವು ಪರೀಕ್ಷಣೆ ಮಾಡಿನೇ ಅದರದ್ದೇನಂತ ನಾವು ಉತ್ತರ ಹೇಳ್ಬೋದು, ಅದು ಎದಕ್ಕೆ ಏನು ಅಂತ. ಓಕೆ, ಅದಕ್ಕೆ ತಕ್ಕಾಗಿ ಔಷಧಿ ಅಂತೂ ನಿಮಗೆ ಫಿಸಿಷಿಯನ್ ಅವರೇ ಕೊಡ್ತಾರೆ. ಓಕೆ, ತಜ್ಞರು ಪಲ್ಮನಾಲಜಿಸ್ಟ್ ಏನು ಹೇಳ್ತೀವಲ್ಲ, ಅದು ಅವ್ರ ಹತ್ರ ನೀವು ಕನ್ಸಲ್ಟ್ ಮಾಡಿ ಅವ್ರದ್ದು ಏನಂತ ಪರೀಕ್ಷಣೆ ಮಾಡಿ, ಎಕ್ಸ್ರೇ ಮಾಡಿ, ಏನು ತೊಂದರೆ ಇದೆ ಅಂತ ಅವ್ರ ಅದ್ರ ತಕ್ಕಾಗಿ ಪರೀಕ್ಷಣೆ ಹೇಳ್ತಾರೆ ನಿಮಗೆ, ಅದು ಮಾಡಿಸಿನೇ ನಾವು ಏನಂತ ಅದನ್ನ ಹೇಳ್ಬೋದು. ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಹಾಂ, ಹಲೋ. ಈಗ ಡಾಕ್ಟ್ರೆ ಹೇಳಿ, ಮಾತಾಡ್ತಾನೆ ತಾವು ಸಾಕಷ್ಟು ಈ ಸಿ ಒ ಪಿ ಡಿ ಅಂತ ಹೇಳಿದ್ರಿ. ಈ ಸಿ ಒ ಪಿ ಡಿಯ ವಿಸ್ತೃತ ರೂಪ ಏನು ಅಂದರೆ, ಯಾಕೆ ಇದು ಸಿ ಒ ಪಿ ಡಿ ಕಾಯಿಲೆ ಅಂತ ಅನಿಸ್ಕೊಳ್ತದೆ? ಓಕೆ ನೋಡಿ, ಸಿ ಒ ಪಿ ಡಿ ಅಂದರೆ ಇದು ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳ್ತೀವಿ. ಇದರಲ್ಲಿ ಬರೋದು ಈಗ ನಾನು ಎರಡು ಮೂರು ಕಾಯಿಲೆಗಳು ಹೇಳ್ತೀನಿ. ಈಗ ಅಸ್ತಮಾ, ಓಕೆ, ಅಸ್ತಮಾ ಅಂತೂ ಈಗ ಒಂದು ಡಿಬೇಟೇಬಲ್ ಇಶ್ಯೂ ಅಂತ ಹೇಳ್ತಿದ್ದಾರೆ, ಈಗ ಭಾಳ ಜನ ಅಸ್ತಮಾ ಬಗ್ಗೆ ಕೇಳಿದರು. ಎರಡನೇದು ಬರೋದು ಅಂದರೆ ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಇದು ಒಂಥರ ಇರಿಟೇಷನ್, ಲಂಗಲ್ಲಿ ಏರ್ ಸ್ಯಾಕ್ಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇರಿಟೇಷನ್ ಆಗಿ ಕಫ, ಕೆಮ್ಮು ಮೂರು ತಿಂಗಳಿಂದ ಹೆಚ್ಚು ಇದ್ದಾಗ ಅದನ್ನು ನಾವು ಡಯಾಗ್ನೋಸ್ ಮಾಡ್ತೀವಿ, ಅಂದರೆ ಪಲ್ಮನಾಲಜಿಸ್ಟ್ ಡಯಾಗ್ನೋಸ್ ಮಾಡ್ತಾರೆ. ಮೂರನೇದು ಎಂಫಿಸಿಮಾ. ಸೊ ಇದು ಕೂಡ ಕಾಯಿಲೆ, ಸಿ ಒ ಪಿ ಡಿ ಒಂದು ಅಂಬ್ರೆಲಾ ಟರ್ಮಲ್ಲೇ ಬರೋದು, ಬಟ್ ಸಿ ಒ ಪಿ ಡಿ ಒಂದು ಅಂಬ್ರೆಲಾ ಟರ್ಮು. ಸೊ ಇದರಲ್ಲಿ ಕಂಡು ಬರುವಂಥ ಲಕ್ಷಣಗಳಲ್ಲಿ ನಾನು ಹೇಳಿದ್ನಲ್ಲ, ಅಂದರೆ ಕೆಮ್ಮು ಪದೇ ಪದೇ, ಕಫ, ಉಸಿರಾಟದ ತೊಂದರೆ, ಬ್ರೆತ್ಲೆಸ್ನೆಸ್, ಸೊ ಅದನ್ನೆಲ್ಲ ಕಂಡು ಬಂದಾಗ ಇದು ಕಾಯಿಲೆ ನಾವು ಹೇಳೋದು ಸಿ ಒ ಪಿ ಡಿ. 40 ವರ್ಷದ ಮೇಲ್ಪಟ್ಟಿದವರಿಗೆ ಹೆಚ್ಚಾಗಿ ಕಂಡು ಬರುತ್ತೆ. ಮೇನ್ ರೀಸನ್ ಆಗಿ ಸ್ಮೋಕಿಂಗ್. ಒಂದು ಕರೆ ಇದೆ. ಹಾಂ ಹೇಳಿ. ಹಲೋ, ಹಲೋ, ಹಲೋ, ಯಾರು ಮಾತಾಡೋದು? ಮಾದೇವ್, ಜೋರಾಗಿ ಮಾತಾಡಬೇಕು, ನಿಮ್ಮ ಧ್ವನಿನೇ ಕೇಳ್ತಿಲ್ಲ ನಮಗೆ. ಹಾ ಮಾದೇವ್, ಜೋರಾಗಿ ಪ್ರಶ್ನೆ ಕೇಳ್ರಿ. ನೆಗಡಿ ಕೆಮ್ಮಿನ ವಿಷಯ ಅಲ್ಲ ಮಾದೇವ್, ಇವತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತದ್ದು. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಕೇಳ್ರಿ ವೀರನ್ ಗೌಡ್ರಿ. ಮೇಡಮ್, ಈಗ ನೀವು ಈಗ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಹೇಳಿ, ಮತ್ತೆ ಕೇಳುದಿಲ್ಲ ವೀರನ್ ಗೌಡ್ರೆ, ಸಿಗ್ನಲ್ ಇರೋ ಕಡೆಗೆ ಬರ್ರಿ ವೀರನ್ ಗೌಡ್ರೆ, ಹೊರಗೆ ಬಂದು ಮಾತಾಡ್ಬೇಕು ನೀವು. ಹಲೋ, ಇಲ್ಲ ನಿಮ್ಮ ಪ್ರಶ್ನೆ ನಮಗೆ ಕೇಳ್ತಿಲ್ಲ ವೀರನ್ ಗೌಡ್ರೆ. ಹಲೋ, ಈಗ ಡಾಕ್ಟರ್ ಶುಭಾ ಅವರ ಹೇಳಿ, ಈ ಸಿ ಒ ಪಿ ಡಿ ಕಾಯಿಲೆಯನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದಾ? ಒಬ್ಬ ಭೌತ ಚಿಕಿತ್ಸಕರಾಗಿ ತಾವು ಹೇಳಿದ್ರಿ, ಬೇರೆ ಬೇರೆ ಎಕ್ಸಸೈಸ್ಗಳನ್ನ ನಾವು ಹೇಳ್ಕೊಡ್ತೀವಿ, ಉಸಿರಾಟಕ್ಕೆ ಸಂಬಂಧಪಟ್ಟ ವ್ಯಾಯಾಮಗಳನ್ನ ಅಂತ. ನೋಡಿ, ಈ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಲು ಆಗುವುದಿಲ್ಲ, ಆದರೆ ನಿಯಂತ್ರಣದಲ್ಲಿ ಇಡ್ಬೋದು. ಸೊ ನಿಯಂತ್ರಣದಲ್ಲಿ ಇಡಕ್ಕೆ ನಮ್ಮ ಭೌತಿಕ ಚಿಕಿತ್ಸೆ ಒಂದು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಇದರಲ್ಲಿ ನಾನು 4 ಪಾಯಿಂಟ್ ಹೇಳ್ತೀನಿ. ಮೊದಲನೇದಾಗಿರೋದು, ಉಸಿರಾಟದ ಕೆಲಸವನ್ನು ಕಡಿಮೆ ಮಾಡೋದು. ಅಂದರೆ ಇದು ಉಸಿರಾಟದ ಏನು ತೊಂದರೆ ಏನಿರುತ್ತಲ್ಲ, ಲಂಗ್ಸ್ ಡ್ಯಾಮೇಜ್ ಆಗಿರೋದರಿಂದ, ಅದು ನಾವು ಬ್ರೀದಿಂಗ್ ಎಕ್ಸಸೈಸ್ ಅಥವಾ ಉಸಿರಾಟದ ವ್ಯಾಯಾಮ ಮೂಲಕ ಅದನ್ನು ನಿಯಂತ್ರಣದಲ್ಲಿ ಇಡಬಹುದು. ಎರಡನೇದಾಗಿ, ಕಫ ತೆಗೆಯೋದಕ್ಕೆ ಸಹಾಯ ಮಾಡುತ್ತೇವೆ. ಇದಕ್ಕೂ ಕೂಡ ಹಲವಾರು ಉಸಿರಾಟದ ವ್ಯಾಯಾಮಗಳಿವೆ. ಮೂರನೇದಾಗಿ, ಕಾಯಿಲೆ ತಕ್ಕಾಗಿ ಸೂಕ್ತವಾದ ವ್ಯಾಯಾಮ ನಿಮಗೆ ಹೇಳ್ಕೊಡ್ತೇವೆ. ಅಂದರೆ ಕಾಯಿಲೆ ಯಾವ ಸ್ಟೇಜಲ್ಲಿ ಇದೆ, ಅದರ ತೀವ್ರತೆಯನ್ನು ಪತ್ತೆ ಹಚ್ಚಿಕೊಂಡು ನಾವು ಅದರ ತಕ್ಕಾಗಿ ಜನರಲ್ ಎಕ್ಸಸೈಸನ್ನು ನಿಮಗೆ ಹೇಳಬಹುದು. ಇದರಿಂದ ಆಯಾಸ ಆಗುವುದನ್ನು ತಡೆಗಟ್ಟಬಹುದು. ನಾಲ್ಕನೇದಾಗಿ, ಸಾಮಾನ್ಯವಾಗಿ ವ್ಯಾಯಾಮ ಮೂಲಕ ತೀವ್ರತೆಯನ್ನು ಕಂಟ್ರೋಲಲ್ಲಿ ಇಡೋದು, ಅದನ್ನು ಮಾಡಿಕೊಡ್ತೇವೆ. ಬಟ್ ಇದನ್ನೆಲ್ಲನೂ ಮಾಡೋದಕ್ಕೆ ಒಂದು ಪರೀಕ್ಷಣೆಯನ್ನು ಮಾಡಿ ಚೆನ್ನಾಗಿ ನಿಮ್ಮ ಸ್ಟೇಜನ್ನು ತಿಳ್ಕೊಂಡು ನಿಮಗೇನು ತೊಂದರೆ ಇದೆ ಅಂತ ಪತ್ತೆ ಹಚ್ಕೊಂಡು ಅದರ ಪ್ರಕಾರ ನಾವು ಅದನ್ನು ನಿಮಗೆ ಎಕ್ಸಸೈಸನ್ನು ಪ್ರಿಸ್ಕ್ರೈಬ್ ನಿಮ್ಮ ಪ್ರಕಾರ ಡಿಸೈನ್ ಮಾಡಿಕೊಡ್ತೀವಿ. ಅಂದರೆ ಈ ನೀವು ಡಿಸೈನ್ ಮಾಡಿಕೊಟ್ಟ ಹಾಗೆ ಸಂಬಂಧಪಟ್ಟಂಥ ರೋಗಿಗಳು ಮನೆಯಲ್ಲೇ ಈ ವ್ಯಾಯಾಮಗಳನ್ನು ಮಾಡಿಕೊಳ್ಬಹುದು. ಏನಂದ್ರೆ ಒಮ್ಮೆ ನಮ್ಮ ಹತ್ರ ಬಂದು ಆ ಕಾಯಿಲೆ ಬಗ್ಗೆ ನಾವು ಅದನ್ನ ತಿಳ್ಕೊತೀವಿ ಪರೀಕ್ಷಣೆ ಮಾಡಿ, ಒಮ್ಮೆ ನಾವು ವ್ಯಾಯಾಮ ಹೇಳ್ಕೊಟ್ಟ ಮೇಲೆ ಅವ್ರ ಮನೆಯಲ್ಲೇ ಅದನ್ನ ಕಂಟಿನ್ಯೂ ಮಾಡಬಹುದು. ಆಮೇಲೆ ನಾವು ಹೇಳಿದ ಮೇಲೆ ಅದ್ರ ಫಾಲೋ ಅಪ್ಪಿಗೆ ಒಂದು 15 ದಿನಕ್ಕೊಮ್ಮೆ ಇಲ್ಲ 10 ದಿನಕ್ಕೊಮ್ಮೆ ಅವ್ರ ಪ್ರಕಾರ, ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುವುದು ಇದು, ಸೊ ಅದ್ರ ಪ್ರಕಾರ ನಾವು ಹೇಳ್ತೀವಿ. ಒಮ್ಮೆ ಬಂದು ನಮಗೆ ಇನ್ನೊಮ್ಮೆ ಚೆಕ್ ಮಾಡಿಸಿ ಅವರು ಮನೆಯಲ್ಲೇ ಕಂಟಿನ್ಯೂ ಮಾಡಬಹುದು. ಅಂದ್ರೆ ಇದು ಯಾವಾಗ ಈ COPD ತೊಂದರೆ ಕಾಣಿಸ್ಕೊಂಡಿರ್ತದ ಆ ಟೈಮ್ನಲ್ಲಿ ಮಾತ್ರ ವ್ಯಾಯಾಮಗಳನ್ನು ಮಾಡಬೇಕು ಅಥವಾ ವರ್ಷ ಇಡೀ ಮಾಡಿಕೊಂಡಿದ್ರೆ ಒಳ್ಳೆಯದು ಅಂತ ಹೇಳ್ತೀರ? ನೋಡಿ, COPD ಒಂದು ಪ್ರೋಗ್ರೆಸಿವ್ ಡಿಸೀಸ್, ಅಂದರೆ ಇದರದ್ದು ಲಕ್ಷಣಗಳು ಹೆಚ್ಚಾಗುತ್ತಿರುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ನೀವು ಎಕ್ಸಸೈಸನ್ನು ಕಾಯಂವಾಗಿ ಮಾಡ್ತಾ ಇದ್ರೆ ಅದು ಇನ್ನೂ ಬೆನಿಫಿಷಿಯಲ್ ಆಗಿರುತ್ತೆ, ಇನ್ನೂ ನಿಮಗೆ ಲಾಭ ಕೊಡುತ್ತೆ. ಒಂದು ಕರೆಯನ್ನು ನೋಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಡಾಕ್ಟರ್, ನಾವು ಬಳ್ಳಾರಿ ಜಿಲ್ಲೆ ಸಂಡ್ರತಾಲ ದೌಲಾಪುರ ಗ್ರಾಮದಲ್ಲಿ ಮಾತಾಡೋದು. ಹೇಳಿ, ಹೆಸರು? ಇದು ನಾರಾಯಣ, ಅಂಗಡಿ ನಾರಾಯಣ ಅಂತ. ಪ್ರಶ್ನೆ ಕೇಳ್ರಿ. ಈಗ ಡಾಕ್ಟರ್ ಕೆಲವೊಮ್ಮೆ ನೆಗಡಿ ಆದಾಗ ಅಂತೇಳಿ ಸ್ವಲ್ಪ ಎಣ್ಣೆ ಬಿಡೋದ್ರ ಮೂಲೆ ಅಂತ ಕೊಡ್ತಾರ, ಅದು ದೀರ್ಘಕಾಲ ಯೂಸ್ ಮಾಡಿದ್ರೆ ತೊಂದರೆ ಆಗುತ್ತಾ? ಇಲ್ಲ ಇಲ್ಲ, ಯಾವತ್ತು ಮೂಗಿನಾಗ ಕಿವಿ ಒಳಗ ಎಣ್ಣೆ ಗಿಣ್ಣೆ ಹಾಕೊಳಕ್ ಹೋಗ್ಲೇಬೇಡ್ರಿ ನೀವು. ಇವತ್ತಿನ ವಿಷಯ ಇದು ಅಲ್ಲ, ಆದ್ರೂ ಕೂಡ ಒಂದು ಸಾಮಾನ್ಯ ಜ್ಞಾನದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಮೂಗ್ನಾಗ ಕಿವಿ ಒಳಗ ಯಾವತ್ತೂ ಎಣ್ಣೆ ಹಾಕೊಳ್ಳೋದು ಏನು ಮಾಡಬಾರ್ದು ಅಂತ. ತೊಂದರೆ ಇಲ್ಲ ಇಲ್ಲ, ತೊಂದರೆ ಇದ್ರೆ ನೀವು ವೈದ್ಯರನ್ನ ಸಂಪರ್ಕಿಸ್ರಿ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡೋದು? ಸರ್, ನಾವು ಕುಂದಗೋಳ ತಾಲೂಕು ಗೌಡಗಿರಿ ಈರಪ್ಪ ಅಂತ. ಪ್ರಶ್ನೆ ಕೇಳ್ರಿ ಈರಪ್ಪ. ಸರ್, ಉಸಿರುಗಟ್ಟೋದು ಅಂದ್ರೆ ಏನಿದು ಗೊತ್ತಾಗಲಿಲ್ಲ ಸರ್, ನಾವು ಈಗ ಕೇಳಿದ್ರಿ ಸರ್, ಹೇಳಿ ಉಸಿರುಗಟ್ಟೋದು ಅಂದ್ರೆ ಏನು ಅಂತ. ನೋಡಿ, COPD ಉಸಿರು ಗಟ್ಟೋದು ಅಂದ್ರೆ ಹಂಗಲ್ಲ, ಉಸಿರಾಟದ ಸಮಸ್ಯೆ ಅಂತ ಹೇಳ್ತೀವಲ್ಲ, ಈಗ ಮಾತಾಡುವಾಗ ಒಂದು ಸೆಂಟೆನ್ಸ್ ಕೂಡ ಪೂರ್ಣ ಮಾಡಲಾಗೋದಿಲ್ಲ. ಸೊ ಉಸಿರಾಟ, ಬ್ರೆತ್ಲೆಸ್ನೆಸ್ ಅಂದ್ರೆ ಉಸಿರು ಕಡಿಮೆ ಅನ್ಸದಂಗೆ ಆಗೋದು, ಉಸಿರಾಡಕ್ಕೆ ಸಮಸ್ಯೆ ಆಗೋದು, ಅದಾಗೋದು ಇದು COPD. ಉಸಿರು ಗಟ್ಟೋದು ಅಂದ್ರೆ ಅದು ಬೇರೆದಾಗ್ಬಿಡತ್ತೆ. ಮತ್ತೆ ಇರಪ್ಪ ಅವರು ಬಹಳ ಆಡು ಭಾಷೆ ಒಳಗೆ ಹೇಳಬೇಕು ಅಂದ್ರೆ ತೇಕ್ ಹತ್ತುದು ಅಂತೀವಿ, ದಮ್ ಹತ್ತುದು ಅಂತೀವಿ. ನೋಡಿ, ಅದಕ್ಕೆ ಹಲವಾರು ರೀಸನ್ಸ್ ಇರ್ತವೆ. ಓಕೆ, ಅದಕ್ಕೆ ನಾವು ಹಗಲಲ್ಲೇ ಕೆಮ್ಮು ಕಫ ಅಂದರೆ ನಿಮ್ಮ ಮಾಡೋ ಕೆಲಸ, ನೀವಿರೋ ಏರಿಯಾ, ಅದೆಲ್ಲ ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಹಾಗಾದಾಗ ನೀವು ಒಮ್ಮೆ ತಜ್ಞರ ಹತ್ರ ಕನ್ಸಲ್ಟ್ ಮಾಡಿ ನಮ್ಮ ಭೌತಿಕ ಚಿಕಿತ್ಸೆ ಕಡೆ ಬಂದರೆ ನಾವು ಅದನ್ನು ಪರೀಕ್ಷೆ ಮಾಡಿ ನಿಮಗೆ ವ್ಯಾಯಾಮ ಹೇಳ್ಕೊಡ್ತೀವಿ, ಆಯಿತಾ, ಇದನ್ನು ಹೆಂಗೆ ಪ್ರಿವೆಂಟ್ ಮಾಡೋದು ಅಂತ. ನೀವು ಸ್ವಲ್ಪ ಈಗಿನ ವಾತಾವರಣ ನೋಡಿ, ಸ್ವಲ್ಪ ಬಿಸಿನೀರು ಜಾಸ್ತಿ ಉಪಯೋಗಿಸೋದು, ಸ್ವಲ್ಪ ಉಗ ತೊಗೊಳ್ಳೋದು, ಅವನ್ನೆಲ್ಲ ಮಾಡ್ತಾ ಇರಿ, ಅದರಿಂದ ಸ್ವಲ್ಪ ನೀವು ಒಂದು ಮಟ್ಟಿಗೆ ಅದನ್ನು ತಡೆಗಟ್ಟಿಸ್ಬೋದು. ಹಲೋ, ಹಾಂ, ನಮಸ್ತೆ ಮೇಡಮ್. ನಮಸ್ತೆ ಮಂಜುಳಾ ಮೇಡಮ್, ನಮಸ್ತೆ. ನಾನು ಸಾಗರ್ ಪಟೇಲ್, ವಿಜಯ ಗ್ರಾಮ, ಜೋಗಿ ತಾಲೂಕಿಂದ. ಪ್ರಶ್ನೆ ಕೇಳ್ರಿ ಮೇಡಮ್. ಈ ಉಸಿರಾಟ ತೊಂದರೆ ಇರುತ್ತಲ್ಲ, ಹೌದು, ಇದು ಯಾವ ವರ್ಷದಿಂದ ಪ್ರಾರಂಭ ಆಗುತ್ತೆ, ಮತ್ತೆ ಅದಕ್ಕೆ ಕಾರಣಗಳು ಏನಂತ ಅಂದ್ರೆ ಯಾವ ಒಂದು ಆಹಾರ ಸೇವಿಸಬೇಕಂತ ಉಸಿರಿಟ್ಟ ಅಂದ್ರೆ ತೊಂದರೆ ಆಗ್ಬಾರ್ದು ಅಂದ್ರೆ? ನೋಡಿ, ಆಹಾರ ಅಂತೂ ನೀವು ಡಯಟಿಷಿಯನ್ ಕನ್ಸಲ್ಟ್ ಮಾಡಬೇಕು. ಎಸ್, ಇದರ ಶುರುವಾಗೋದು ಏಜ್ ನಾನು ಹೇಳಬೇಕಂದ್ರೆ ವಯಸ್ಸಂದರೆ 40 ವರ್ಷದ ಮೇಲ್ಪಟ್ಟಿದವರಿಗೆ ಜಾಸ್ತಿ ಈ ಇದು ಏನು ಕಾರಣ, ಇದು COPD ಏನು ಹೇಳಿದ್ನಲ್ಲ. ಆಮೇಲೆ ಮೂಲನೇದಾಗಿ ಕಾರಣವಾಗಿದ್ದು ಸ್ಮೋಕಿಂಗ್ ಅಂದರೆ ಧೂಮಪಾನ ಮಾಡೋದು, ತಂಬಾಕು ಸೇವನೆ ಮಾಡಿದವರಿಗೆ ಜಾಸ್ತಿ ಕಂಡು ಬರುತ್ತೆ. ಸರಿನಾ? ಎಸ್, ಅವಾಯ್ಡ್ ಮಾಡಬೇಕು. ಕೇಳುಗರೆ, ಸಾಕಷ್ಟು ಕರೆಗಳು ಇನ್ನೂ ನಮಗೆ ಬರ್ತಾ ಇವೆ, ಆದರೆ ಸಮಯ ಮುಗಿತಾ ಬಂತು. ಇವತ್ತಿನ ವಿಷಯ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆಯಲ್ಲಿ ಭೌತ ಚಿಕಿತ್ಸೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಬಹಳ ಸಮಂಜಸವಾಗಿ ಉತ್ತರವನ್ನು ನೀಡಿದವರು ಡಾಕ್ಟರ್ ಶುಭಾ ಅಕ್ಕದಾಸ್ ಅವರು. ಡಾಕ್ಟರ್ ಶುಭಾ ಅವರು ಸೋಮವಾರದಿಂದ ಶನಿವಾರದವರೆಗೆ SDM ಆಸ್ಪತ್ರೆಯ ಫಿಸಿಯೋಥೆರಪಿ ವಿಭಾಗದಲ್ಲಿ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836247839. ಆಸ್ಪತ್ರೆಯ ವಿಚಾರಣೆಗೆ ಇರುವಂಥ ದೂರವಾಣಿ ಸಂಖ್ಯೆ 0836247777. ಕೇಳುಗರೆ, ಈ ವಾರದ ಪ್ರಶ್ನೆ, COPDಯ ಲಕ್ಷಣಗಳು ಏನು? ಇನ್ನೊಂದ್ಸಲ ಹೇಳ್ತೀನಿ, COPD ಅಂದರೆ ಈಗಾಗಲೇ ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಾರ, ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್, ಇದರ ಲಕ್ಷಣಗಳು ಏನು? ಸರಿಯಾದ ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಪ್ರಾಂಶುಪಾಲರು SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕಾಗಿ ಪರಿಗಣಿಸಲಾಗುತ್ತದೆ. January 14 ಕೇಳಿದಂಥ ಪ್ರಶ್ನೆ ಸ್ತನ ಅರ್ಬುದ ರೋಗವನ್ನು ಹೇಗೆ ಪತ್ತೆ ಹಚ್ಚಬಹುದು ಅನ್ನೋದಾಗಿತ್ತು. ಸರಿಯಾದ ಉತ್ತರ ಮ್ಯಾಮೋಗ್ರಾಫಿ ಅಥವಾ ಸೂಕ್ಷ್ಮ ಸೂಜಿ ಪರೀಕ್ಷೆ ಮಾಡಿಸಿ ಸ್ತನ ಅರ್ಬುದ ರೋಗವನ್ನು ಪತ್ತೆ ಹಚ್ಚಬಹುದು. ಸರಿಯಾದ ಉತ್ತರವನ್ನು ಬರೆದು ಬಹುಮಾನವನ್ನು ಗಳಿಸಿದವರು ಕುಮಾರಿ ಹುಲಿಗೆಮ್ಮ ಎಂ ಗುರಿಕಾರ್, ಆಟ್ ಪೋಸ್ಟ್ ಚಿನ್ನಾಪುರ್, ತಾಲೂಕು ಇಳಕಲ್, ಜಿಲ್ಲಾ ಬಾಗಲಕೋಟೆ. ಹುಲಿಗಮ್ಮ ಗುರಿಕಾರ್ ಅವರಿಗೆ ಅಭಿನಂದನೆಗಳು. ನಿಮಗೆ 1 ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗ್ತದೆ. ಇನ್ನು ಮುಂದಿನ ವಾರದ ವಿಷಯ ರಕ್ತದ ಅರ್ಬುದ ಅಂದರೆ ಬ್ಲಡ್ ಕ್ಯಾನ್ಸರ್. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಬರ್ತಾರೆ ಡಾಕ್ಟರ್ ಗಿರೀಶ್ ಕಾಮತ್. ಇವರು ರಕ್ತ ರೋಗ ಚಿಕಿತ್ಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗರೆ, ಇಷ್ಟೊತ್ತಿನವರೆಗೂ ಬಹಳ ಸಮಂಜಸವಾಗಿ ಉತ್ತರವನ್ನು ಕೊಟ್ಟಂಥ ಡಾಕ್ಟರ್ ಶುಭಾ ಅಕ್ಕದಾಸ್